ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇನೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಳಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 155-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ನೇರ ಫೋನಿನ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಮತ್ತು ಕೃಷಿ ಇಲಾಖೆಯ ಯೋಜನೆಗಳು ಅಂತಕ್ಕಂಥ ವಿಷಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ರಾಯಚೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ದೇವಿಕಾ ಆರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ರೈತ ಬಾಂಧವರು ನಮ್ಮ ಆಕಾಶವಾಣಿ ದೂರವಾಣಿ ಸಂಖ್ಯೆ 2233365, HD ಕೋಡ್ ಸಂಖ್ಯೆ 08532, ಇನ್ನೊಂದು ಫೋನ್ ಸಂಖ್ಯೆ 9449817322. ಈ ಒಂದು ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ರೈತರು ಏನೇನು ಸಮಸ್ಯೆಗಳಿದ್ದಾವೆ, ಮುಂಗಾರು ಹಂಗಾಮಿನ ಸಿದ್ಧತೆಗಾಗಿ ರೈತರು ಏನು ಮಾಡ್ತಾಯಿದ್ದಾರೆ, ಜೊತೆಗೆ ಬೀಜ ಇರಬಹುದು ಅಥವಾ ರಸಗೊಬ್ಬರಗಳಿರಬಹುದು ಅಥವಾ ಇನ್ಯಾವುದೇ ಕೃಷಿಗೆ ಸಂಬಂಧಿಸಿದಂಥ ಕೆಲವೊಂದು ಸಮಸ್ಯೆಗಳಿದ್ದರೆ ನೇರವಾಗಿ ಈ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ಕೃಷಿ ಜಂಟಿ ನಿರ್ದೇಶಕರಿಂದ ಉತ್ತರವನ್ನು ಪಡೆಯಬಹುದು. ಜೊತೆಗೆ ಈಗಾಗಲೇ ಮುಂಗಾರು ಹಂಗಾಮು ಜಿಲ್ಲೆಯಲ್ಲಿ ರೈತರು ಸಿದ್ಧತೆಯನ್ನು ನಡೆಸಿದ್ದಾರೆ, ಅಲ್ಲಲ್ಲಿ ಮಳೆಯಾಗಿದೆ. ಸಾಕಷ್ಟು ಜನ ರೈತರು ಕೃಷಿ ಪರಿಕರ ವಿಶೇಷವಾಗಿ ಬೀಜ ಖರೀದಿಯಲ್ಲಿ ಸನ್ನದ್ಧರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೃಷಿ ಇಲಾಖೆ ಯಾವ ರೀತಿ ರೈತರಿಗೆ ಸ್ಪಂದನೆ ಮಾಡ್ತಾ ಇದೆ, ಇಲಾಖೆಯಲ್ಲಿ ಏನೇನು ಕೃಷಿ ಪರಿಕರಗಳು ರೈತರಿಗೆ ಸಿಗ್ತಾ ಇದ್ದಾವೆ, ಏನೇನು ಮುಖ್ಯವಾಗಿ ಇನ್ನೂ ರೈತರಿಗೆ ಬೇಕು ಅಂತಕ್ಕಂಥ ಹಲವಾರು ಪ್ರಶ್ನೆಗಳನ್ನು ರೈತ ಬಾಂಧವರು ಕೇಳ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಜಂಟಿ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ದೇವಿಕಾ ಆರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೇಡಮ್, ನಮಸ್ಕಾರ. ತಮಗೆ ಕಾರ್ಯಕ್ರಮ ಮೊದಲನೇದಾಗಿ ಒಂದು ಕರೆ ಬರ್ತಾ ಇದೆ, ಕೇಳೋಣ ಕರೆ ಏನಿದೆ ಅಂತೇಳಿ. ಕರೆ ಕಟ್ಟಾಗಿದೆ. ಮೊದಲನೇದಾಗಿ ಮೇಡಮ್ ಅವರೇ, ಮೊದಲನೇದಾಗಿ ಹೇಳಿ ನಮ್ಮ ರೈತರಿಗೆ, ನಮ್ಮ ಜಿಲ್ಲೆಯಲ್ಲಿ ಈ ಸಲ ಹೇಗೆ ಮಳೆ ಇದೆ, ಜೊತೆಗೆ ಮುಂಗಾರು ಮಳೆ ಇನ್ನೂ ಪ್ರಾರಂಭವಾಗಿದೆ ಅಂತೀರಾ, ಅಥವಾ ಹೇಗೆ ಮಳೆಯಾಗಿದೆ ಬೇರೆ ಬೇರೆ ತಾಲೂಕಿನಲ್ಲಿ ರೈತರಿಗೆ ಬಿತ್ತನೆ ಮಾಡಲಿಕ್ಕೆ? ರೈತರು ಈಗಾಗಲೇ ಕೆಲವೊಂದು ಕಡೆ ಬಿತ್ತನೆ ಪ್ರಾರಂಭವಾಗಿದ್ದಾವೆ, ಈಗಾಗಲೇ ಬಿತ್ತಿ ಕೆಲವೊಂದು ಕಡೆ ಒಂದು ವಾರ ಆಗಿದೆ ರೈತರು. ಇದು ಒಳ್ಳೆಯ ಕಾಲ ಅಂತಂತೀರಾ, ಇನ್ನೂ ರೈತರು ವೇಟ್ ಮಾಡ್ಬೇಕಂತ ಹೇಳ್ತಿರ್ತಾವೆ? ಇಲ್ಲ, ಖಂಡಿತ. ಏನಾಗಿದೆ ಅಂದರೆ, ನಮ್ಮಲ್ಲಿ ಮುಂಗಾರು ಪ್ರಾರಂಭ ನಮ್ಮ ಜೂನ್ 7ರಿಂದ ನಮ್ಮಲ್ಲಿ ಇದು ಮುಂಗಾರದ್ದು ಮಳೆ ಪ್ರಾರಂಭ ಆಗ್ಬೇಕಾಗಿದೆ. ಆದರೆ ನಮ್ಮಲ್ಲಿ ಏನಾಯಿತು, 15 ದಿನದ ಮುಂಚೆನೆ ಸೈಕ್ಲೋನಿಂದ ನಮ್ಮ ಜಿಲ್ಲೆಗೆ ಎಲ್ಲ ತಾಲೂಕುಗಳಲ್ಲೂ ಸಹ 1300 ಪಟ್ಟಷ್ಟು ಹೆಚ್ಚಿಗೆ ಮಳೆ ಆಯಿತು ನಮ್ಮ ನಾರ್ಮಲ್ ರೈನ್ಫಾಲ್ಗಿನ್ನ. ಸೊ ಒಂದು ನಿಮಿಷ ಒಂದು ಕರೆ ಇದೆ. ಹೇಳಿ ಮೇಡಮ್. ಮೇ 15, 16, 17 ಈ ಡೇಟಲ್ಲೇ ನಮಗೆ ಮಳೆ ಆಗಿದೆ ಜಿಲ್ಲೆಯಾದ್ಯಂತ. ಅದು ಏನು ಪ್ರಾಬ್ಲಮ್ ಆಯ್ತಂದ್ರೆ, ಆ ಒಂದು ಅರ್ಲಿ ಇದಾಗಿದ್ದು ಸೈಕ್ಲೋನಿಂದ. ಬಟ್ ನಮ್ಮ ಜಿಲ್ಲೆಯಲ್ಲಿ ಮುಂಗಾರು ಪ್ರಾರಂಭ ಆಗದೆ ಜೂನ್ 1ನೇ ವಾರದಿಂದ ಪ್ರಾರಂಭ ಆಗುತ್ತೆ. ಹೌದು, ಮತ್ತೆ 15ರಿಂದನು ಕೆಲವೊಂದ್ಸರಿ ಪ್ರಾರಂಭ ಆಗಿದೆ. ಬಟ್ ಈ ವರ್ಷ ಮುಂಗಾರು ಪ್ರಾರಂಭ ಆಗಕ್ಕೂ ಮುಂಚೆ ಸೈಕ್ಲೋನ್ ಎಫೆಕ್ಟ್ ಇಂದ ನಮಗೆ ಭಾರಿ ಮಳೆ ಆಗಿದೆ, ತುಂಬಾನೇ ಮಳೆ ಆಗಿದೆ. ಒಂದು ಏನು ನಮ್ಮ ವರ ಅಂದ್ರೆ, ನಮ್ಮಲ್ಲಿ ಎಲ್ಲ ಬೇಸಿಗೆ ಬೆಳೆ ಭತ್ತ ಎಲ್ಲಾ ಕಡೆನು ಹಾರ್ವೆಸ್ಟ್ ಆಗಿತ್ತು. ಹೌದು. ಅದರ್ವೈಸ್ ಇಲ್ಲ ಅಂದಿದ್ರೆ ನಮ್ಮಲ್ಲಿ ಕ್ರಾಪ್ ಲಾಸ್ ಸಹ ಆಗ್ತಿತ್ತು. ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ಹಲೋ ಹಾ ಕೇಳಿ, ಪ್ರಶ್ನೆ ಕೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್ ನಮಸ್ಕಾರ, ನಾ ಶರಣಗೌಡ ಅಂತ ಹೇಳಿ. ಗೌಡ್ರೆ ಕೇಳಿ, ಪ್ರಶ್ನೆ ಕೇಳಿ ಗೌಡ್ರೆ, ಎಲ್ಲಿಂದ ರೀ? ಮಸ್ಲಿ ತಾಲೂಕು ಮಸ್ಲಿ ಕಾರ್ಲಕುಂಟಿ ಗ್ರಾಮ ಸರ್. ಮಸ್ಲಿ ಕಾರ್ಲಕುಂಟಿ, ಕೇಳಿ ಪ್ರಶ್ನೆ ಏನಿದೆ ಗೌಡ್ರೆ? ಇದು ಕೃಷಿ ಬಗ್ಗೆ, ಮುಂಗಾರು ಸಿದ್ಧತೆ ಬಗ್ಗೆ ಮತ್ತೆ ಕೃಷಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆ ಕೃಷಿಯಲ್ಲಿ ನಮ್ದು ಒಂದು ಕೃಷಿ ಹೊಂಡ ಮಾಡ್ತಿದ್ವಿ ಒಂದು ವರ್ಷದ ಹಿಂದೆ ನಮ್ಮ ಜಮೀನಲ್ಲಿ. ಅದಕ್ಕೆ ಒಂದು ಪಂಪ್ ಸೆಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ಕೊಡಕ್ಕೆ ಒಂದು 4 ತಿಂಗಳ ಟೈಮ್ ತಗೊಂಡ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಲಿಂದ. ಅಷ್ಟೊಂದು ಲೇಟ್ ಆಯ್ತು ನಮ್ಗೆ. ಅದು ಓಡಾಡಕ್ಕೆ ಅಲ್ಲಿಗೆ ಆಫೀಸ್ಗೆ ಮನೆಗೆ ಓಡಾಡಕ್ಕೆ ನಮ್ಗೆ ಕಮ್ಮಿ ಅಂದ್ರೆ ಒಂದು 4-5 ಸಾವಿರ ಖರ್ಚಾಗಿದೆ. ಈ ತರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಲೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಈ ತರ ಆದ್ರೆ ಸಬ್ಸಿಡಿ, ಗವರ್ಮೆಂಟ್ ಸಬ್ಸಿಡಿ ಕೊಟ್ಟಿದ್ದು ರೈತರಿಗೆ ಏನು ಪ್ರಯೋಜನನೇ ಆಗಲ್ಲ. ಹೌದೌದು. ಈಗ ಜಂಟಿ ಕೃಷಿ ನಿರ್ದೇಶಕರಿದ್ದಾರೆ, ದೇವಿಕಾ ಅವರು ಮಾತಾಡ್ತಾರೆ ನಿಮ್ ಜೊತೆ. ಶರಣಗೌಡ್ರ ಅಂತ ಹೇಳಿದ್ರೆ ಅಲ್ಲ ಶರಣಗೌಡ್ರೆ, ಏನಾಗುತ್ತೆ ನೀವು ಅಪ್ಲಿಕೇಶನ್ ನಮ್ಮಲ್ಲಿ ಪ್ರೋಗ್ರಾಮ್ ಬರದೆ ಇನ್ನ ಇಲ್ಲಿವರೆಗೂ ಪ್ರೋಗ್ರಾಮ್ ಬಂದಿಲ್ಲ. ಫಸ್ಟ್ ಕ್ವಾರ್ಟರ್ ಪ್ರೋಗ್ರಾಮ್ ಬರುತ್ತೆ, ಆಮೇಲಿಂದ 3 ಕ್ವಾರ್ಟರ್ಗಳಲ್ಲಿ ನಮಗೆ ಪ್ರೋಗ್ರಾಮ್ ಬರುತ್ತೆ, ಆಮೇಲೆ ಫಂಡ್ ರಿಲೀಸ್ ಆಗೋದು ಅದೇ ರೀತಿ ಆಗತ್ತೆ. ನಾವೇನ್ ಮಾಡ್ತೀವಿ ಅಲ್ಲಿ ಸೀನಿಯಾರಿಟಿ ಪ್ರಕಾರ ಅಂದ್ರೆ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಂಡಿದ್ರಲ್ಲ ಅಪ್ಲಿಕೇಶನ್ ಹಾಕಿರ್ತೀರಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಹಾಕಿರ್ತೀರಿ, ಆ ಸೀನಿಯಾರಿಟಿ ಮೇಲೆ ನಾವು ನಿಮಗೆ ಕೊಡ್ಲಿಕ್ಕೆ ಬರುತ್ತೆ. ಸೊ ಆ ಸೀನಿಯಾರಿಟಿಯಿಂದ ನಿಮಗೆ 4 ತಿಂಗಳು ಆಗಿರಬಹುದು ಬಹುಶಃ ನನಗೆ ಅನ್ಸೋ ಮಟ್ಟಿಗೆ. ಬಟ್ ಏನಾಗುತ್ತೆ ಅಂದರೆ ನಮಗೆ ಹೆಚ್ಚಿನ ಫಂಡ್ಸ್ ಬರೋದೇ ಲಾಸ್ಟ್ ಕ್ವಾರ್ಟರಲ್ಲಿ ಬರುತ್ತೆ, ಅಂದರೆ ಫೆಬ್ರವರಿ ಜನವರಿ ಆ ತಿಂಗಳುಗಳಲ್ಲಿ. ಸೊ ಅದರಿಂದ ತಮಗೆ ಲೇಟ್ ಆಗಿದೆ. ಬಟ್ ಈ ವರ್ಷ ನಾವು ಅದಕ್ಕೋಸ್ಕರನೇ ಬೇರೆ ರೀತಿಯಲ್ಲಿ ಅಂದರೆ ಜಾಸ್ತಿ ರೈತರನ್ನ ಅಲ್ದಾಡಿಸ್ಬಾರ್ದು, ಆ ಡಾಕ್ಯುಮೆಂಟ್ ತೊಗೊಂಬನ್ರಿ ಈ ಡಾಕ್ಯುಮೆಂಟ್ ನೀವು ಹೇಳ್ದಂಗೆ ಪಾಪ 5,000 ಎಕ್ಸ್ಟ್ರಾ ಖರ್ಚಾದರೆ 4 ಸಾರಿ 5 ಸಾರಿ ಓಡಾಡಿ ಅದನ್ನು ಮಿನಿಮೈಸ್ ಮಾಡಬೇಕು ಅಂದರೆ ನಮ್ಮಲ್ಲಿ FIDಯನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ತಮಗೂ ಗೊತ್ತಿದೆ ಅನಿಸುತ್ತೆ, ತಾವು ಸಹ FID ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಫಸ್ಟ್ ಟೈಮ್ ಮಾಡ್ಕೊಂಡಿದ್ರೆ ಅದರಿಂದ ತೊಂದರೆ ಆಗಿರುತ್ತೆ. ಸೊ ಈ ಒಂದು ಏನು ಟೈಮ್ ತಗೊಂಡಿದ್ದಾರೆ ಪ್ಲಸ್ 4 ಸಾರಿ ನೀವು ಆಫೀಸ್ಗಳಿಗೆ ಓಡಾಡಬೇಕು ಅಂತವನ್ನು ನಾವು ಕಡಿಮೆ ಮಾಡಲಿಕ್ಕೆ ಈ ವರ್ಷ ಖಂಡಿತ ಪ್ರಯತ್ನ ಮಾಡ್ತೀನಿ. ಒಳ್ಳೇದು ಶರಣಗೌಡ್ರೆ. ಮತ್ತೇನೋ ಪ್ರಶ್ನೆ ಇದೆಯಾ? ಮಳೆ ಹೇಗಾಯಿದೆ ನಿಮ್ಮ ಕಡೆ? ಇದೆ ಸರ್, ಇನ್ನೊಂದು ಏನಂದ್ರೆ ಹೋದ ವರ್ಷ ತೊಗರಿ ಗೊಡ್ಡು ಎಲ್ಲ ಬಿದ್ದಿತ್ತು. ಗೊಡ್ಡು ಅಂದ್ರೆ ಅದ್ರಲ್ಲಿ ಏನು ಫಲ ಬರಲಿಲ್ಲ. ಗೊಡ್ಡು ರೋಗ, ಅದ್ರ ಬಗ್ಗೆ ನಮ್ಮ ರೈತರಿಗೆ ಮುನ್ನೆಚ್ಚರಿಕೆ ಕ್ರಮ ಏನೇನು ತಗೋಬೇಕಂತ ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲ ಅದ್ರ ಬಗ್ಗೆ. ಈಗ ಬಿತ್ತನೆ ಟೈಮ್, ಇವಾಗ ಈ ಸದ್ಯ ಇನ್ನು ಒಂದು ವಾರ ಇನ್ನೊಂದು 5 ದಿನದಲ್ಲೇ ಬಿತ್ತಾರೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸ್ವಲ್ಪ. ಏನಾಗ್ತಿದೆ? ಈಗಾಗಲೇ ಅದ್ರ ಬಗ್ಗೆ ನಾವು ಬೀಜೋಪಚಾರದ ಬಗ್ಗೆ ಸಾಕಷ್ಟು ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೇನು ಅದರ ಮೇಲೆ ಕಾರ್ಯಕ್ರಮಗಳು ಹೋಗ್ತವೆ, ಬೀಜೋಪಚಾರ ಇರಬಹುದು ಮತ್ತು ಯಾವ ರೀತಿ ಬೆಳೆ ಬದಲಾವಣೆಗಳು ಇರ್ಬೋದು, ಅದರ ಮೇಲೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ನಾವು. ಗೌಡ್ರೆ, ಶರಣಗೌಡ್ರೆ, ನಮ್ಮಲ್ಲೂ ಈಗ ಆಲ್ರೆಡಿ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಗ್ರಾಮ ಪಂಚಾಯತಿ ವೈಸ್ ನಾವು ಬೀಜೋಪಚಾರ ಅಂದ್ರೆ ನೀವೇನು ಗೊಡ್ಡು ರೋಗ ಬರುತ್ತೆ ತೊಗರಿಯಲ್ಲಿ ಅಂದ್ರೆ ಅದೇ ಒಂದು ಕಾರಣ ಇಟ್ಕೊಂಡೇನೆ ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸಿ ಟ್ರೀಟ್ಮೆಂಟ್ ಬೀಜೋಪಚಾರನ ಪ್ರಚಾರ ಮಾಡ್ತಾ ಇದ್ದೇವೆ. ಮೊದಲಿಗೆ ರೈತರು ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಅಂದರೆ ಮುಂದಿನ ದಿನಗಳಲ್ಲಿ ನಾವೇನಾದರೂ ಈ ಥರದ್ದು ಕಂಡು ಬಂದರೆ ಹೆಚ್ಚಿನ ಇದರಲ್ಲಿ ಖಂಡಿತ ನಾವು ತಾಂತ್ರಿಕತೆಗಳನ್ನು ರೇಡಿಯೋ ಮೂಲಕ ಆಗಲಿ ಇಲ್ಲಾಂದರೆ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಆಗಲಿ ನಾನು ಇದನ್ನು ಮಾಡಿಸ್ಬೇಕು ಅಂತಲೂ ಇದ್ದೀನಿ. ತಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇಂಥದ್ದೇನೇ ತಾಂತ್ರಿಕ ಮಾಹಿತಿ ನೀಡಲಿಕ್ಕೆ ಬಂದಾಗ ನೀವು ನಮ್ಮ ಇಲಾಖೆ ತಾಂತ್ರಿಕ ಮಾಹಿತಿಯನ್ನು ಉಪಯೋಗ ಮಾಡ್ಕೋಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಾನು. ಯಾಕೆ ಅಂದರೆ ನನ್ನ ಅಗ್ರಿಕಲ್ಚರ್ ಆಫೀಸರ್ಸ್ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂರ್ದಿರ ಪ್ರತಿ ವಾರ ನಮ್ಮ ಯಾವ ಮೇಜರ್ ಕ್ರಾಪ್ ಇದೆ ಅಂತ ಬೆಳೆ ಬಗ್ಗೆನೆ ತಾಂತ್ರಿಕತೆ ಕೊಡಬೇಕಂತಾನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಈ ಸಾರಿ ಖಂಡಿತ ಆ ಕೆಲಸನ ನಾನು ಮಾಡೇ ಮಾಡ್ತೀನಿ. ಒಳ್ಳೇದು ಗೌಡ್ರೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ತಮಗೆ. ಥ್ಯಾಂಕ್ ಯು. ಈಗಾಗಲೇ ಮುಂಚಿತವಾಗಿ ಮುಂಗಾರು ಮೂರನೇ ತಾರೀಕು ನಂತರ ಅಥವಾ ಐದನೇ ತಾರೀಕು ನಂತರ ಕರ್ನಾಟಕದಲ್ಲಿ ಪ್ರಾರಂಭ ಆಗ್ಬೋದು ಅಂತಕ್ಕಂಥ ಸೂಚನೆಗಳನ್ನ ಏನು ಹವಾಮಾನ ಇಲಾಖೆ ಕೊಟ್ಟಿದೆ. ಈಗಾಗಲೇ ಇದೇನೋ ಚಂಡಮಾರುತದಿಂದ ಮಳೆ ಆಗಿದೆ, ಅಲ್ಲಲ್ಲಿ ಸಾಕಷ್ಟು ಮಳೆ ಆಗಿದೆ, ರೈತರು ಬಿತ್ತಾ ಇದ್ದಾರೆ, ಈಗಾಗಲೇ ಬಿತ್ತಿದ್ದಾರೆ, ಪರವಾಗಿಲ್ಲ, ಮುಂದೆ ಮಳೆ ಆದರೆ ಚೆನ್ನಾಗಿ ಬೆಳೆ ಬರ್ಬೋದು ಅಂತಕ್ಕಂಥ ಆಶಯಗಳಿದ್ದಾವೆ. ಇನ್ನೂ ಮುಂಗಾರು ಪ್ರಾರಂಭ ಆಗಿಲ್ಲ ಅಂದ್ಕೊಳ್ಳೋಣ ನಾವು, ಇನ್ನು ಮುಂದೆ ಒಳ್ಳೆ ರೀತಿಯಿಂದ ಮಳೆ ಆಗ್ಬೋದು ಅಂತಕ್ಕಂಥ ಸೂಚನೆಗಳು ಅಲ್ಲಲ್ಲಿ ಇಲಾಖೆ ಕೊಡ್ತಾ ಇದೆ ಹವಾಮಾನ ಇಲಾಖೆ. ಈ ಒಂದು ಸಂದರ್ಭದಲ್ಲಿ ಮುಖ್ಯವಾದಂಥ ಬೆಳೆಗಳು ರಾಯಚೂರು ಜಿಲ್ಲೆಯಲ್ಲಿ ತೊಗರಿ, ಸಜ್ಜೆ, ಒಣಬೇಸದಲ್ಲಿ ವಿಶೇಷವಾಗಿ ತೊಗರಿ ಹೋಗ್ತಾರೆ, ಸಜ್ಜೆ ಹೋಗ್ತಾರೆ, ಆಮೇಲೆ ಬಿಟಿ ಹತ್ತಿ ಹಾಕ್ತಾ ಇದ್ದಾರೆ ರೈತರು. ವಿಶೇಷವಾಗಿ ಈ ಸಲ ಸೂರ್ಯಕಾಂತಿಗೆ ಸಾಕಷ್ಟು ಜನ ರೈತರು ಅಲ್ಲಲ್ಲಿ ಬೀಜದಗೆ ಡಿಮಾಂಡನ್ನು ಮಾಡೋದನ್ನು ಕೇಳ್ತಾ ಇದ್ದೇವೆ. ನಿಮ್ಮ ಒಂದು ಕೃಷಿ ಇಲಾಖೆಯಲ್ಲಿ ಏನು ಬೀಜದ ಲಭ್ಯತೆ, ಯಾವ್ಯಾವ ಬೆಳೆಯ ಬೀಜದ ಲಭ್ಯತೆಗಳು ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗ್ತಾ ಇದೆ ಅಂತಿರ್ತಾವೆ? ಸರ್, ನಮ್ಮ ಇಲಾಖೆಯಿಂದ ಈಗ ಮುಂಗಾರು ಹಂಗಾಮಿಗೆ ನಮ್ಮಲ್ಲಿ ಮೇಜರ್ ಅಂದರೆ ಇರಿಗೇಷನ್ ಅಲ್ಲಿ ಬರೋದು ಅಂದ್ರೆ ನೀರಾವರಿ ಇದ್ರಲ್ಲಿ ಬರೋದು ಭತ್ತ ಬರುತ್ತೆ, ಆಮೇಲೆ ಕೆಲವು ಕಡೆ ಕಾಟನ್ ಸಹ ಬರುತ್ತೆ ನೀರಾವರಿಯಲ್ಲೂ, ಅದೇ ತುಂಬಾ ಕಡಿಮೆ ಬರುತ್ತೆ. ಅದ್ ಅಲ್ದಿರ ಈ ಕುಷ್ಕಿ ಬೆಳೆಗಳಾದಂತ ತೊಗರಿ, ಹೆಸರು, ಸಜ್ಜೆ, ಸೂರ್ಯಕಾಂತಿ ಮತ್ತೆ ಮೆಕ್ಕೆಜೋಳ ತುಂಬಾ ಕಡಿಮೆ ಪ್ರದೇಶದಲ್ಲಿ ಬರುವಂತದ್ದು. ಮೆಕ್ಕೆಜೋಳ ಮತ್ತೆ ಹೇಳಿ ಮೇಡಮ್. ನಾವೀಗ ಭತ್ತ ನಮ್ಮಲ್ಲಿ ನಮಗೆ ಈಗ ನಮ್ಮ ಮುಂಗಾರು ಹಂಗಾಮಿಗೆ ನಮ್ಮ ಟಾರ್ಗೆಟ್ 6,624 ಕ್ವಿಂಟಾಲ್ ಅಷ್ಟು ನಮಗೆ ಟಾರ್ಗೆಟ್ ಇದೆ ಸರ್ ಸೀಡ್ಸ್ ಅಲ್ಲಿ. ಸೊ ಅದರಲ್ಲಿ ನಾವು ಈಗ ಆಲ್ರೆಡಿ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಭತ್ತ, ತೊಗರಿ, ಹೆಸರು, ಮೆಕ್ಕೆಜೋಳ, ಸಜ್ಜೆ ಮತ್ತೆ ಸೂರ್ಯಕಾಂತಿ ಬೀಜಗಳನ್ನ 1,566 ಕ್ವಿಂಟಾಲ್ನಷ್ಟು ಇಲ್ಲ ಎಲ್ಲಾ ರೈತ ಸಂಪರ್ಕಗಳ ದಾಸ್ತಾನು ಮಾಡಿಬಿಟ್ಟಿದ್ದೀವಿ. ಈಗ ಆಲ್ರೆಡಿ ನಮ್ಮಲ್ಲಿ 190 ಕ್ವಿಂಟಾಲ್ ಅಷ್ಟು ಎಲ್ಲಾ ಬೆಳೆಗಳದನ್ನು ಬೀಜ ವಿತರಣೆನೂ ಸಹ ನಡೀತಾ ಇದೆ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳ ಮೂಲಕ. ಹೆಚ್ಚಿಗೆ ನಮಗೆ ಬೇಡಿಕೆ ಇರೋದಂದ್ರೆ ಸದ್ಯಕ್ಕೆ ತೊಗರಿ ಮತ್ತೆ ಸೂರ್ಯಕಾಂತಿನೂ ನಮ್ಮಲ್ಲಿ ತುಂಬಾನೇ ಕಡಿಮೆ. ಒಂದ್ ನಿಮಿಷ, ಒಂದು ಕರೆ ಇದೆ. ಏನೋ ತೊಂದರೆ ಕರೆಯಲ್ಲಿ. ಮುಖ್ಯವಾಗಿ ನೀವು ಹೇಳಿದಂಗೆ ಎಲ್ಲ ಲಭ್ಯತೆ ಇದೆ ಅಂತ ಹೇಳ್ತಾ ಇದ್ದೀರಿ, ಕೆಲವೊಂದು ಬೀಜದ ಕೊರತೆ ಏನಾದರೂ ಕಾಣಿಸಿದೆ? ಯಾಕಂದರೆ ಸೂರ್ಯಕಾಂತಿ ಬೀಜ ರೈತರು ಸಿಗ್ತಾ ಇಲ್ಲ ನಮಗೆ ಅಂತಕ್ಕಂಥ ಒಂದು ಕೊರಗು, ಹೇಗೆ ಇಲಾಖೆಯಲ್ಲಿ ಶಾರ್ಟೇಜ್ ಇದೆ ಅಂತೀರಾ, ಅಥವಾ ಬೀಜದ ಲಭ್ಯತೆನೇ ಇಲ್ಲ ಅಂತ ಹೇಳ್ತೀರಾ, ಹೇಗೆ? ಇಲ್ಲ ಸರ್, ಬೀಜದ ಲಭ್ಯತೆ ಇಲ್ಲದಕ್ಕಿಂತ ಅರ್ಲಿ ಮಾನ್ಸ್ ಅಂದ್ರೆ ಈ ಸೈಕ್ಲೋನ್ ಆಗಿದ್ರಿಂದ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಮತ್ತೆ ನಮ್ಮಲ್ಲಿ ಸೂರ್ಯಕಾಂತಿ ಪ್ರದೇಶ ಕಡಿಮೆ ಇತ್ತು ಕಳೆದ ವರ್ಷದಲ್ಲಿ ಹೋಲಿಸಿದ್ರೆ, ಈ ವರ್ಷ ಜಾಸ್ತಿ ಆಗ್ತಿದೆ. ಸೂರ್ಯಕಾಂತಿ ಬೆಲೆ ಜಾಸ್ತಿ ಆಗಿರೋದ್ರಿಂದ ರೈತರು ಆ ಬೆಳೆಗೆ ಹೋಗ್ತಾ ಇದಾರೆ, ಅದರಿಂದ ಸಹ ಸೂರ್ಯಕಾಂತಿಗೆ ಬಿತ್ತನೆ ಬೀಜ ಬೇಡಿಕೆ ಜಾಸ್ತಿ ಆಗಿದೆ, ಬಿತ್ತನೆ ಬೀಜ ಸಿಗ್ತಾ ಇಲ್ಲ ಅನ್ನೋ ಒಂದ್ ಕೂಗುನು ಕೇಳಿ ಬರ್ತದೆ ನಮ್ ಜಿಲ್ಲೆಯಲ್ಲೇ. ಬಟ್ ನಮ್ಮಲ್ಲಿ ಏನ್ ಕಡಿಮೆ ಪ್ರೋಗ್ರಾಮ್ ಇತ್ತು, ಬಟ್ ನಾವು ನಮ್ಮ ರಾಜ್ಯ ಮಟ್ಟದ ಇದಕ್ಕೆ ಕೇಂದ್ರ ಕಚೇರಿಗೆ ಮಾತಾಡಿ ನಮ್ಮ ಜಿಲ್ಲೆಗೆ ಇಷ್ಟು ರಿಕ್ವೈರ್ಮೆಂಟ್ ಬೇಕು ಅಂತ ನಮ್ಮಲ್ಲಿ ಅಡಿಷನಲ್ ಆಗಿ 300 ಕ್ವಿಂಟಾಲ್ ಅಷ್ಟು ನಾವು ಡಿಮ್ಯಾಂಡ್ ಅನ್ನು ಕೊಟ್ವಿ. ಅವರು ಸಹ ಅದೇ ರೀತಿ ಪ್ರೋಗ್ರಾಮ್ ಕೊಟ್ಟರು ನಮಗೆ. ಸೊ ನಾವೀಗ ಆಲ್ರೆಡಿ ಒಂದು 100 ಕ್ವಿಂಟಾಲ್ ಅಷ್ಟು ಸನ್ಫ್ಲವರ್ ಸೀಡ್ಸ್ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ದಾಸ್ತಾನಿದೆ. ಆಲ್ರೆಡಿ ಅಲ್ಲಿ ಒಂದು 65 ಕ್ವಿಂಟಾಲ್ ಅಷ್ಟು ಡಿಸ್ಟ್ರಿಬ್ಯೂಷನ್ ಸಹ ಆಗಿದೆ. ಮತ್ತೆ ಎವ್ರಿ ಡೇ ನಮ್ಮ ರೈತ ಸಂಪರ್ಕ ಕೇಂದ್ರಗೆ ಸೂರ್ಯಕಾಂತಿ ಬೀಜ ಬರ್ತಿದೆ. ಸೊ ಅದರಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ಬಸವರಾಜ್ ಅಂತ ಹೇಳಿ, ಬನ್ನಿಗನೂರಿಂದ ಸರ್. ಬಸವರಾಜ್ ಅವರೇ, ಬನ್ನಿಗನೂರು ಕೇಳಿ ಪ್ರಶ್ನೆ. ಸಿಂಧೂರು ತಾಲೂಕ್ ಅಲ್ರಿ? ಸಿಂಧೂರು ತಾಲೂಕ್ ಸರ್. ಕೇಳ್ರಿ ಬಸವರಾಜ್, ಪ್ರಶ್ನೆ ಏನು? ಏನ್ ಮಳೆ ಅದು ಆಗಿದೆ ಚೆನ್ನಾಗಿ ನಿಮ್ ಕಡೆ? ಮಳೆ ಚೆನ್ನಾಗಿ ಸರ. ಹ್ಮ್, ಮೇಡಮ್ ಅವ್ರ ಇದಾರೆ? ಹಾ, ಮಾತಾಡಿ ಮಾತಾಡಿ ಮಾತಾಡಿ ಗೌಡ್ರೆ. ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ, ಹೇಳಿ ಮೇಡಮ್. ಏನು ಮುಂಗಾರು ಮಳೆ ಚೆನ್ನಾಗಿದೆ ಮೇಡಮ್, ಆದ್ರೆ ಬಿತ್ತನೆ ಬೀಜ ರೇಟ್ ಮಾತ್ರ ಗಗನಕ್ಕೆ ನಿಂತಿದಲ್ಲ ಮೇಡಮ್, ಹೆಂಗ್ ಮಾಡ್ಬೇಕು? ಇಲ್ಲ, ಬಿತ್ತನೆ ಬೀಜ ಗಗನಕ್ಕೇರಿದೆ ಅನ್ನೋದಕ್ಕಿಂತ ಏನು ಎಂ ಆರ್ ಪಿ ಇದೆ ಅದ್ರ ಪ್ರಕಾರ ಮಾರ್ಬೇಕು ಅಂತ ಹೇಳಿದ್ವಿ. ನಾವೂ ಅಷ್ಟೇ 50% ಸಾಮಾನ್ಯ ರೈತರಿಗೆ, ಹಾಗೆ 75% ಅಷ್ಟು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಸಬ್ಸಿಡಿ ಮುಖಾಂತರ ಕೊಡ್ತಾ ಇದ್ದೀವಿ. ಅಲ್ಲ ಮೇಡಮ್ ಆ ಸಬ್ಸಿಡಿ ಬಿಟ್ಟು ಈಗ ಅಂಗಡಿ ಮಾರಾಕತ್ತಾರ ಮೇಡಮ್, ಎಂ ಆರ್ ಪಿ ರೇಟ್ 3,500 ಇತ್ತಂದ್ರೆ 3,500 ಮಾರಾಕತ್ತಾರ್ರಿ. ಅಲ್ಲ ನೀವ್ ಆತರದ ಏನಾದ್ರು ಬಿಲ್ ಕೊಟ್ಟಿಲ್ಲ ಇದು ಅಂದ್ರೆ ನೀವು ಖಂಡಿತ ನಮ್ಮ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಇಲ್ಲಾಂದ್ರೆ ನಮ್ಮ ಎಡಿ ಆಗಿರ್ಬೋದು ಅವ್ರ ಕಂಪ್ಲೇಂಟ್ ಮಾಡ್ರಿ, ನಾವ್ ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಯಾವ್ದೇ ಡೀಲರ್ ಆಗಿರ್ಲಿ ಬಿಲ್ಲೇ ಕೊಟ್ಟಿಲ್ಲ ಮೇಡಮ್, ಅದಕ್ಕೆ ನೀವ್ ಕೊಟ್ಟಿಲ್ಲ ಅಂತ ಒಂದ್ ರೈಟಿಂಗ್ ಅಲ್ಲಿ ಕೊಡ್ರಿ, ಕೊಡ್ತಾ ಇಲ್ಲ ಅವರು ಅಂತ ನಾನ್ ಖಂಡಿತ ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಮೇಡಮ್ ಇದೇ ಸೂರ್ಯ ಇದು ಸನ್ಫ್ಲವರ್ ಏನಿದೆಲ್ಲ ಹೋದ ವರ್ಷ ಏನಿತ್ತಂದ್ರೆ 1200 ರೂಪಾಯಿ ಪ್ಯಾಕೆಟ್ ಇತ್ತರಿ, ಅಂತದ್ 3,500 ರೂಪಾಯಿ 3,800 ರೂಪಾಯಿ ಪ್ಯಾಕೆಟ್ ಆಗಿದೆ ಮೇಡಮ್. ಈಗ ಅದನ್ನ ಯಾರನ್ನ ಕೇಳ್ಬೇಕು ಏನಿಲ್ಲ ಮೇಡಮ್, ಈಗ ರೈತರಿಗೆ ಎಷ್ಟು ತೊಂದರೆ. ಈಗ ನಮ್ಗೆ ನೆಸೆಸಿಟಿ ಇದೆ ಸನ್ಫ್ಲವರ್ ಅದು. ಹೌದು, ಈಗ ಅವರು 3,500 ಅವ್ರು ರೇಟ್ ಮಾಡ್ಕೊಂತಾರೆ. ಈಗ ನಮ್ಗೆ ಏನ್ ಆ ಕಡೆ ಬಿಡಕ್ ಇಲ್ಲ, ಆ ಕಡೆ ಹಾಕಕ್ ಇಲ್ಲ ಅನ್ನೋ ಪರಿಸ್ಥಿತಿ ರೈತರಾಗಿದ್ದೀವಿ. ಮತ್ತೆ ಅಂಗಡಿಯವ್ರ ಬಗ್ಗೆ ಏನೋ ಸ್ವಲ್ಪ ಗಮನ ತಗೋಬೇಕಲ್ಲ ಮೇಡಮ್ ನೀವು. ಖಂಡಿತ ನಾವ್ ತಗೋತೀವಿ, ಬಟ್ ನೀವ್ ಯಾರು ರಿಟರ್ನ್ ಕಂಪ್ಲೇಂಟ್ ಕೊಡ್ತಿಲ್ಲ ಅದೇ ನಮ್ಮ ಇದು. ಬಟ್ ಆದ್ರೂ ಯಾರು ಬಿಲ್ ಕೊಡ್ತಿಲ್ಲ ಅವ್ರ ಮೇಲೂ ಆಕ್ಷನ್ ತಗೊಂಡಿದೀವಿ, ನೋಟಿಸ್ ಇಶ್ಯೂ ಮಾಡಿದೀವಿ, ಬಿಲ್ ಕೊಡ್ಲೇಬೇಕು ಅಂತಾನು ಹೇಳಿದೀವಿ. ಎಂ ಆರ್ ಪಿ ಗಿನ್ನ ಜಾಸ್ತಿ ಮಾರಾಟ ಮಾಡೋ ಹಾಗಿಲ್ಲ, ಎಂ ಆರ್ ಪಿ ಗಿನ್ನ ಜಾಸ್ತಿ ಮಾರಂಗಿಲ್ಲ ಮೇಡಮ್. ಆಮೇಲೆ ಈಗ ಮಾರಿದ್ರದಕ್ಕಂತ್ರ ಬಿಲ್ ಅಂತ ಕೊಟ್ಟಿಲ್ಲ ಮೇಡಮ್, ಈಗ 90% ಬಿಲ್ ಇಲ್ಲ ಮೇಡಮ್. ಈಗ ನಾವು ತಂದ ಹಾಕಿ ಅಂದ್ರೆ ಬಿಲ್ ಯಾರು ಕೊಟ್ಟಿಲ್ಲ, ಬಿಲ್ ಕೇಳಿದ್ರೆ ಬೀಜ ಇಲ್ಲ ಅಂತ ಹೇಳ್ತಾರ್ರಿ. ಇಲ್ಲ ಆಗ ಹೇಳಕ್ ಬರೋದಿಲ್ಲ, ನೀವು ನಮ್ಮ ರೈತ ಸಂಪರ್ಕ ಕೇಂದ್ರ ಅಥವಾ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅವರಿಗೇನೆ ನೀವು ಕಂಪ್ಲೇಂಟ್ ಮಾಡ್ರಿ, ಅವ್ರು ಆಕ್ಷನ್ ತಗೋತಾರೆ. ಅದು ಇಲ್ಲ ಅಂದ್ರೆ ನಾವೇ ಆಕ್ಷನ್ ತಗೋತೀವಿ, ನಮ್ಮ ವಿಜಿಲೆನ್ಸ್ ಸಹ ಎಲ್ಲರಿಗೂ ಹೇಳಿದೀವಿ, ನೀವು ಕಂಪ್ಲೇಂಟ್ ಮಾಡ್ರಿ ನಮಗೆ. ಹಾ ನೀವು ಅಂದ್ರೆ ಜನರಲ್ ಆಗಿ ಮಾಡಬೇಡ್ರಿ, ಇಂತ ಅಂಗಡಿಯವರು ಕೊಟ್ಟಿಲ್ಲ ಅಂತ ಕೊಡಿ, ಮತ್ತೆ ಇಂತ ಅಂಗಡಿಯವರು ಅಂತ ಹೇಳ್ರಿ. ಜನರಲ್ ಆಗಿ ಎಲ್ಲಾರು ಅಂತ ಮಾತಾಡಿದ್ರೆ ಕಷ್ಟ ಆಗತ್ತೆ. ಈ ಅಂಗಡಿಯವ್ರ ಹತ್ರ ನಾನ್ ಕೊಂಡ್ಕೊಂಡಿದ್ದೀನಿ ಬೀಜನ. ಅಲ್ಲ ಮೇಡಮ್ ಈಗ ಅದೇ ಅಲ್ಲ, ಏನ್ ಫರ್ಟಿಲೈಸರ್ ಶಾಪ್ ಮೇಡಮ್, ಎಲ್ಲಾ ಅಂಗಡಿನ ಒಂದ್ ಅಂಗಡಿ ಅಂತ ಮೆನ್ಷನ್ ಮಾಡಕ್ಕಿಲ್ಲ, ಟೋಟಲ್ ಈಗ ಎಲ್ಲಾರು ಮಾತಾಡ್ಕೊಂಡೇ ಅದನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಾರ. ಅವ್ರು ಯಾರು ಬಿಲ್ ಕೊಟ್ಟಿಲ್ಲ ಇದುವರೆಗಾದ್ರು, ಬಿಳಿ ಹಾಳೆನೆ ಕೊಡಿ ನೀವು. ಆ ಬಿಳಿ ಹಾಳೆ ಮೇಲೆ ಏನ್ ಬರ್ದ್ ಕೊಟ್ಟಿದಾರ ಅದನ್ನೇ ಕೊಡ್ರಿ ನಮ್ಗೆ ಸಾಕು. ಕಂಪ್ಲೇಂಟ್ ಮಾಡ್ರಿ, ನಮ್ಮ ಡಿಡಿ ಏನು ಇರ್ತಾರೆ ಲಿಂಕ್ಸ್ ಡಿವಿಷನ್ ಅಲ್ಲಿ, ಅವ್ರಿಗೂ ಕಂಪ್ಲೇಂಟ್ ಮಾಡ್ರಿ, ಇಲ್ಲ ಅಂದ್ರೆ ನಮ್ಮ ಎಡಿ ಆಫೀಸ್ ಇದಾರೆ, ಎಡಿ ಆಫೀಸ್ಗೂ ಕಂಪ್ಲೇಂಟ್ ಮಾಡ್ರಿ. ಹೌದಾ ಮೇಡಮ್, ಆಯ್ತು ಮೇಡಮ್. ಏನ್ ಮುಂಗಾರು ಮಳೆ ಅಂದ್ರೆ ಚೆನ್ನಾಗೈತೆ, ಮತ್ತೆ ಎಲ್ಲ ನಾವಂತೂ ಸಂತೋಷ ಆಗಿ, ಮತ್ತೆ ಇದೇನ ಬರೀ ಅಂದ ಐತ್ ನಮ್ ರೇಟಿಂದ ಏನಿಲ್ಲ. ಇಲ್ಲ ಇಲ್ಲ, ನೀವು ಕಂಪ್ಲೇಂಟ್ ಮಾಡ್ರಿ, ನಿಮ್ಗೆ ಬರೀ ಚೀಟಿ ಕೊಟ್ಟಿದ್ರು ಒಂದ್ ಪೇಪರ್ ಮೇಲೆ ಬರ್ಕೊಟ್ಟಿದ್ರು ಸಹ ಅದನ್ನೇ ಕೊಟ್ಟು ಕಂಪ್ಲೇಂಟ್ ಮಾಡ್ರಿ ದಯವಿಟ್ಟು. ಒಳ್ಳೇದು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಇದೇ ರೈತರು ಹೇಳಿದಾಗೆ ಸೂರ್ಯಕಾಂತಿ ಬೀಜಕ್ಕೆ ಬಹಳಷ್ಟು ಕ್ಷೇತ್ರ ಜಾಸ್ತಿ ಆಗಿದೆ, ಡಿಮಾಂಡ್ ಜಾಸ್ತಿ ಆಗಿಬಿಟ್ಟಿದೆ ಸನ್ಫ್ಲವರ್ ಬೀಜಕ್ಕೆ. ಅದಕ್ಕಾಗಿ ರೈತರು ಅಲ್ಲಲ್ಲಿ ಆ ಬೀಜಗಳ ಕೊರತೆ ಸಲುವಾಗಿ ಡೀಲರ್ಸು ಹೆಚ್ಚಿನ ರೇಟಲ್ಲಿ ಮಾರ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ರೈತರು ಹೇಳ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಹೇಳಿದ್ರೆ ಈಗ ಏನು ಜನರಲ್ನವ್ರಿಗೆ 50% ಸಬ್ಸಿಡಿ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ 75% ಸಬ್ಸಿಡಿಯಲ್ಲಿ ಬೀಜಗಳನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ. ಬೀಜಗಳ ಜೊತೆಗೆ ಏನೇನು ಮುಖ್ಯವಾಗಿ ಇತರ ಪರಿಕರಗಳಾದಂಥ ಏನಾದರೂ ನ್ಯೂಟ್ರಿಯೆಂಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸು, ಬೇರೆ ಏನಾದರೂ ಬೀಜೋಪಚಾರದ ಔಷಧಿಗಳು ಏನಾದರೂ ಸಿಗ್ತಾವ ಹೇಗೆ? ಹೌದು, ಈಗ ನಮ್ಮಲ್ಲಿ ಸಮೃದ್ಧಿ ಅಂತನೂ ಇದೆ, ಪ್ಲಸ್ ಜಿಂಕ್ನೂ ಇದೆ, ಮೈಕ್ರೋ ನ್ಯೂಟ್ರಿಯೆಂಟ್ ಅದು ಅವೈಲಬಿಲಿಟಿ ಇದೆ ನಮ್ಮಲ್ಲಿ. ಈವನ್ ಜಿಪ್ಸಮ್ಮು ಪ್ಲಸ್ ಇವುಗಳನ್ನು ಸಹ ಭತ್ತದಲ್ಲಿ ನಮ್ ಗ್ರೀನ್ ಮೆನ್ಯೂರ್ ಸೀಡ್ಸ್ ಸಹ ಇದೆ, ಅದನ್ನು ಸಹ ಅವರು ತಗೊಂಡೋಗಿ ಯಾರು ಭತ್ತ ಬೆಳೆಯೋ ಅಂತದ್ರಲ್ಲಿ ಅಂತವ್ರು ಸ್ವಲ್ಪ ಈ ಹಸಿರೆಲೆ ಗೊಬ್ಬರ ಬೀಜನ ಹಾಕಿ ಅದನ್ನ ಮಣ್ಣಿಗೆ ಹಾಕೋದ್ರಿಂದ ಮಣ್ಣು ಫಲವತ್ತತೆ ಆಗತ್ತೆ ಅಂತದನ್ನು ಸಹ ಇವ್ರು ಫಾಲೋ ಅಪ್ ಮಾಡಬೇಕು. ಎಸ್ಪೆಷಲಿ ಈ ಭತ್ತ ಬೆಳೆಯೋ ಅಂತ ರೈತರು ಅದನ್ನ ಬೆಳೆದಷ್ಟು ಇವ್ರು ಏನ್ ಯೂರಿಯಾ ಆಗ್ಲಿ ಮತ್ತೊಂದು ಡಿ ಎ ಪಿಗೆ ಅಂತವೆಲ್ಲ ಕಡಿಮೆ ಆಗುತ್ತೆ. ಈವನ್ ಬೀಜೋಪಚಾರ ಮಾಡಿದ್ರು ಕೂಡ ಇವರ ಕೆಮಿಕಲ್ ಫರ್ಟಿಲೈಸರ್ ಏನ್ ಅಪ್ಲೈ ಮಾಡ್ತಿದ್ದಾರೆ ರೈತರು ಅದು ಕಡಿಮೆ ಆಗುತ್ತೆ. ಒಂದು ವಿಷಯ ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕಕ್ಕೆ ಹೋಲಿಸಿದ್ರೆ ಹೆಚ್ಚಿನ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಾರೆ. ಇದರಿಂದಾನೇ ನಮ್ಮ ನೀರು ಸಹ ಕಲುಷಿತ ಆಗ್ತಾ ಇದೆ. ಎರಡು ನದಿ ನೀರು ಇದೆ ನಮ್ಮಲ್ಲಿ, ನಮ್ಮ ಜಿಲ್ಲೆಯಲ್ಲಿ. ಬಟ್ ಏನು ಇವರು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಿದ್ರೆ ಇದರದ್ದು ಎಫೆಕ್ಟೇ ಎಲ್ಲಾ ನೀರು ಬಸದು ನದಿಗೆ ಸೇರುತ್ತೆ ಹೊಲದಿಂದ ಬಂದಂತ. ಆದಷ್ಟು ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಮಾಡೋದು ಉತ್ತಮ ರೈತರು. ಇನ್ನ ಮುಖ್ಯವಾಗಿ ನಿಮ್ಮಲ್ಲಿ ತೊಗರಿ ಬೀಜ ಇರಬಹುದು, ತೊಗರಿ ಬೀಜದ ಯಾವ ತಳಿಗಳು ಸಿಗ್ತವೆ ನಿಮ್ಮಲ್ಲಿ ರೈತ ಸಂಪರ್ಕ? ನಮ್ಮಲ್ಲಿ TS3RA ಮೇಜರ್ ಸಿಗ್ತಾ ಇರೋದು, ಮತ್ತೆ GRG 11. ಸಜ್ಜೆ ಬೀಜ ಸಿಗ್ತಾ ಇದೆ? ಹಾ, ಸಜ್ಜೆನು ಸಿಗ್ತಿದೆ, ಅದ್ರದ್ದು ತಳಿ ನನ್ನ ಹತ್ರ ಇಲ್ಲ. ಬಟ್ ನೀವು ರೈತ ಸಂಪರ್ಕ ಲಭ್ಯತೆ ಅಂತೂ ಇದೆ. ಈಗ ಆಲ್ರೆಡಿ ನಮ್ಮ ಒಂದು ಇದರಲ್ಲಿ ಜಿಲ್ಲೆಯಲ್ಲಿ ಹೆಸರು ಬಿತ್ತನೆ ಅಲ್ಲಲ್ಲಿ ಮಾಡಿದ್ದಾರೆ ರೈತರು. ನಿಮ್ಮಲ್ಲಿ ರೈತ ಸಂಪರ್ಕ ಅಂದ್ರೆ ಹೆಸರು ಬೀಜ ಸಿಗ್ತಾ ಇದೆ? ಹೆಸರು ಬೀಜನು ಸಿಗ್ತಾ ಇದೆ. ಹೆಸರು, ತೊಗರಿ, ಎಳ್ಳು, ಎಳ್ಳಿಲ್ಲ, ಎಳ್ಳಿಲ್ಲ, ತೊಗರಿ ಇದೆ, ಸಜ್ಜೆ ಇದೆ, ಹೆಸರಿದೆ, ಮೆಕ್ಕೆಜೋಳ ಇದೆ, ಸೂರ್ಯಕಾಂತಿ ಇದೆ, ಭತ್ತ ಇದೆ. ಮತ್ತು ವಿಶೇಷವಾಗಿ ಏನಾದರೂ ಹೇಳ್ಕೊಳ್ಳೋಂಥ ಹೊಸ ಯೋಜನೆಗಳು ನಿಮ್ಮ ಕೃಷಿ ಇಲಾಖೆಯಲ್ಲಿ ರೈತರಿಗೆ ಈ ಒಂದು ಹಂಗಾಮಿಗೆ ಅಥವಾ ಈ ಒಂದು ವರ್ಷಕ್ಕೆ ಏನಾದರೂ ಘೋಷಣೆ ಆಗಿದ್ದಾವ? ಹೇಗೆ ಅದೇ ಹಳೆ ಯೋಜನೆಗಳದಾವ ಅಂತೀರಾ? ಕೃಷಿ ಪರಿಕರಗಳಂತಂದ್ರೆ ವಿಶೇಷವಾಗಿ ಸ್ಪ್ರೇಯರು, ಮೇಲೆ ನಿಮ್ಮ ಒಂದು ಕೃಷಿ ಯಾಂತ್ರೀಕರಣ ಯೋಜನೆ, ಅದರಲ್ಲಿ ಅದೇ ಯೋಜನೆಗಳು ಮುಂದುವರಿದಾವ? ಹೌದು. ಅಥವಾ ಹೊಸದಾಗಿ ಏನಾದರೂ ಸೇರ್ಪಡೆ ಆಗಿದಾವ? ಇಲ್ಲ, ಈಗ ನಮ್ಮ ಮೆಷಿನರಿ ಅಂತ ಹೋದಾಗ ನಮ್ಮಲ್ಲಿ ಕೃಷಿ ಯಾಂತ್ರೀಕರಣ ಅಂತೂ ಮತ್ತೆ ಅದೇ ಸ್ಕೀಮ್ ಕಂಟಿನ್ಯೂ ಆಗಿದೆ ಯೋಜನೆ. ಮತ್ತೆ ಹೊಸದಾಗಿ ಅಂದ್ರೆ ನಮ್ಮಲ್ಲಿ ODOP ಅಂತ, ಆತ್ಮನಿರ್ಭರದಲ್ಲಿ PFMEI, ಅದರಲ್ಲಿ ODOP ಅಂದ್ರೆ ಒನ್ ಪ್ರಾಡಕ್ಟ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಹೇಳಿ. ಹಲೋ ಸರ್, ನಮಸ್ಕಾರ. ಸರ್ ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ ರೀ? ಸರ್ ದೇವರ ತಾಲೂಕು ಚಿಕ್ಕದೊಡ್ಡಿಯಿಂದ ಸರ್, ಬಸವರಾಜ್ ಅಂತ ಮಾತಾಡೋದು. ಬಸವರಾಜ್ ಅವರೇ, ಕೇಳಿ ಪ್ರಶ್ನೆ. ಮಳೆ ಅದು ಆಗಿದೆ ನಿಮ್ಮ ಕಡೆ ಚೆನ್ನಾಗಿ? ಸರ್ ಆಗಿದೆ ಸರ್, ಮಳೆ ನಿನ್ನೆ ಆಗಿದೆ, ಮೊನ್ನೆ ಒಂದ್ ಎರಡು ದಿನ ಮೊದಲ ಆಗಿದೆ ಸರ್. ಏನ್ ರೈತರು ಬಿತ್ತನೆ ಪ್ರಾರಂಭ ಆಗ್ಯದವ? ಸರ್ ಇನ್ನೂ ಇಲ್ಲ ಸರ್, ಚೆನ್ನಾಗಿಲ್ಲ ಸರ್, ಈಗ ಸ್ವಲ್ಪ ಮಳೆ ಸ್ಟಾಪ್ ಆಯ್ತಪ್ಪ ಅಂದ್ರೆ ಬಿತ್ತಾರೆ ಸರ್. ಹಸಿ ಆಗಿದೆ ಚೆನ್ನಾಗಿ ಸರ್? ಚೆನ್ನಾಗಿದೆ ಸರ್, ಇನ್ನೂ ಒಂದ್ ಟೂ ಡೇಸ್ ಇದಾಗಲ್ಲ ಸರ್, ಐಸಾರಲ್ಲ ಸರ್. ಯಾವ್ದು ಬರುತ್ತೆ ನಿಮಗೆ ರೈತ ಸಂಪರ್ಕ ಕೇಂದ್ರ ಅಲ್ಲಿ ನಿಮ್ಮ ಊರಿಗೆ? ಸರ್ ಅರಕೇರ ಬರುತ್ತೆ ಸರ್. ಅರಕೇರ. ಕೇಳಿ ಬಸವರಾಜ್ ಅವ್ರ, ಏನ್ ಪ್ರಶ್ನೆ ಇದೆ? ಹೇಳಿ ಹೇಳಿ ಬಸವರಾಜ್ ಅವ್ರ. ಮೇಡಮ್ ಈಗ ಆರಸ್ಕೆದಲ್ಲಿ ಭತ್ತ ತಳಿ ಯಾವ್ದು ಬಂದಿದೆ ಮೇಡಮ್? ಅಲ್ಲ ನಮ್ಮಲ್ಲಿ ಇದನ್ನ ಜಾಸ್ತಿ ಯಾವ್ದು BPT-ನೇ ಜಾಸ್ತಿ ಬರೋದು. ಸೋನಾ, BPT ಸೋನಾ. ಹೌದು ಮೇಡಮ್. RNR ಇದೆ ನೋಡ್ರಿ, RNR ಇದೆ, 15049 ಮೇಡಮ್. BPT 5204 ಅನ್ನ ನೆಕ್ಸ್ಟ್ ಟೈಮ್ ಓದರ್ ಸಾಕಿದ್ವಿ, ಅದೇನೋ ತೂಕನ ಬರಲ್ಲ ಮೇಡಮ್. ಅದನ್ನೇ ಹಾಕ್ತಾರಲ್ರಿ BPT, ಅದೇ ಚೆನ್ನಾಗಿ ಹಾಕ್ತಾರ. ನಾವ್ ಹಾಕಿವ್ರಿ 2 ವರ್ಷ ಆಯ್ತು, ಓದರ್ಸ ಬಹಳ ಇದಾಯ್ತು ಸರ್. ಹಂಗಾಗಿ ಆಕ್ಚುಲಿ ಡಯಾಬಿಟೀಸ್ಗೆ ಅಂದ್ರೆ ಲೋ ಗ್ಲೂಕೋಸ್ ಲೆವೆಲ್, ಅದು ಈ ಡಯಾಬಿಟೀಸ್ ಪೇಷಂಟ್ಗಳಿಗೂ ಒಳ್ಳೇದು ಅಂತ ಹೇಳಿ ಅದೇ ತುಂಬಾ ಈಗ ಡಿಮ್ಯಾಂಡು ಇದೆ. RNR ಹಾಕಿ. ಇಲ್ಲ, ನಾವು ಕಮರ್ಷಿಯಲ್ ಕ್ರಾಪ್ BT ಕಾಟನ್ ಪ್ರೈವೇಟ್ ಕಂಪನಿದಾಗಿರೋದ್ರಿಂದ ನಾವು ಅದನ್ನ ಯಾವ್ದು ಇಂಥದ್ ಒಳ್ಳೇದಂತ ನಾವು ಇಲಾಖೆಯಿಂದ ಯಾರಿಗೂ ಪ್ರಚಾರ ಮಾಡಲ್ಲ. ಬಸವರಾಜ್ ಅವರೇ, BT ನೋಡ್ರಿ, ನೀವೇ ರೈತರಲ್ಲಿ ಕೇಳ್ಕೊಂಡ್ಬಿಟ್ಟು ಹೋದ ವರ್ಷ ಯಾವ್ದು ಹಾಕಿದ್ರು, ಯಾವ ಕಂಪ್ನಿ ಬೀಜ ಚೆನ್ನಾಗಿ ಬಂದಿದೆ ಅಂತ ತಿಳ್ಕೊಂಡು ನೀವೇ ಖರೀದಿ ಮಾಡಿ ಹಾಕೋಬೇಕು. ಅದನ್ನ ಸುಮಾರು ಒಂದು 7-8 ಕಂಪ್ನಿ ಬೀಜಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ. ಅಲ್ಲ, ಒಳ್ಳೆ ಕಂಪ್ನಿ ಬೀಜಗಳು. ಹೌದು, ಒಳ್ಳೆ ಬಂದ್ರು ಕಂಪ್ನಿಗಳು ಒಳ್ಳೆ ಇಳುವರಿ ಬಂದಂತ ರೈತರು ಹೇಳೋದು. 8 ಕಂಪ್ನಿ ಬೀಜಗಳು ಚೆನ್ನಾಗಿದಾವ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವೇ ನಿಮ್ಮ ರೈತರು ಯಾವ್ದು ಹಾಕಿದ್ದಾರೆ ಕೇಳ್ಕೊಂಡ್ಬಿಟ್ಟು ಯಾವ ಕಂಪ್ನಿ ಬೀಜಗಳು ಚೆನ್ನಾಗಿದ್ದಾವೆ ಅಂತ ತಿಳ್ಕೊಂಡು ಅದನ್ನ ಹಾಕ್ಬೋದು ನೀವು. ಒಳ್ಳೆಯದಾಗಿ, ಧನ್ಯವಾದ. ಯಾಂತ್ರೀಕರಣ ಯೋಜನೆಗೆ ಬಂದಾಗ ಈಗ ಮುಂಗಾರು ಹಂಗಾಮಲ್ಲಿ ರೈತರಿಗೆ ಏನಾದರೂ ಯೋಜನೆಯಲ್ಲಿ ಭಾಗವಹಿಸ್ಬೋದು ಯಾಂತ್ರೀಕರಣ ಯೋಜನೆಯಲ್ಲಿ? ಅಥವಾ ಯಾವ ರೀತಿ ಪ್ರೊಸೀಜರ್ ಇದೆ ಅಲ್ಲಿ ಯಾಂತ್ರೀಕರಣ ಯೋಜನೆಯಲ್ಲಿ? ರೈತರಿಗೆ ಒಬ್ರು ಹೇಳಿದರು, ನಮಗೆ ಅಡ್ಡಾಡಿಸಿದ್ರು 4 ಅಡ್ಡಾಡಿಸಿದ್ರು ಒಂದು ಪಂಪ್ ಸೆಟ್ ಕೊಡಬೇಕಾದ್ರಂತಕ್ಕಂಥ ವಿಚಾರ ಈ ರೀತಿ ಆಗಬಾರ್ದು ರೈತರಿಗೆ. ಯಾವಾಗ ಒಂದು ಸರಳವಾಗಿ ಅವರಿಗೆ ಒಂದು ಸೊಲ್ಯೂಷನ್ ಹೇಳಿ. ಹೌದು ಸರ್, ಏನಾಗುತ್ತೆ ಅಂದರೆ ಈಗ ನಮ್ಮಲ್ಲಿ ಏನಾಗಿದೆ, 2,62,000 ಜನ ರೈತರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಹಾಂ, ಆ್ಯಕ್ಚುಲಿ ಏನಂದರೆ ಅವ್ರು ಹೇಳೋದಾಗೆ 4 ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ, ಮತ್ತೊಂದು ಡಾಕ್ಯುಮೆಂಟ್ ತೊಗೊಂಬನ್ನಿ ಅಂತ 3-4 ಸರಿ ಹಲಸೋದು ಆಗ್ತಿದೆ ಪ್ರಾಬ್ಲಮ್ ರೈತರಿಗೆ. ಖರ್ಚು ಸಹ ಆಗುತ್ತೆ, ನಾವೇನು ಸಬ್ಸಿಡಿ ಕೊಡ್ತೀವಿ ಅದು ಅವ್ರಿಗೆ ತಲುಪಲ್ಲ ಅನ್ನೋ ಸಮಸ್ಯೆ ಇದೆ. ಬಟ್ ಇದಕ್ಕೋಸ್ಕರ ನಾನೇನು ಹೇಳ್ತೀನಿ, ಯಾರು FID ಕ್ರಿಯೇಟ್ ಮಾಡಿಕೊಂಡಿಲ್ಲ ನಮ್ಮ ಇಲಾಖೆಯಲ್ಲಿ, ಅದನ್ನ ಅವರು ಕ್ರಿಯೇಟ್ ಮಾಡ್ಕೋಬೇಕು ಎಲ್ಲ ಡಾಕ್ಯುಮೆಂಟ್. ಮತ್ತೆ ನೆಕ್ಸ್ಟ್ ಬರುವಾಗ ನಮ್ಮ FID ನಂಬರ್ ಹೇಳಿದ್ರೆ ಸಾಕು, ಅವ್ರು ಯಾವುದೇ ಡಾಕ್ಯುಮೆಂಟ್ ತರದ್ ಬೇಡ. ಆಮೇಲೆ ಅವ್ರಿಗೇನು ಕೃಷಿ ಯಾಂತ್ರೀಕರಣದಲ್ಲಾಗಿರ್ಬೋದು ಅಥವಾ ಸೂಕ್ಷ್ಮ ನೀರಾವರಿಯಲ್ಲಾಗಿರ್ಬೋದು, ಅದನ್ನ ಅವರು ಅಲ್ಲಿ ಅಪ್ಲೈ ಮಾಡಿ ಇಂಥದ್ದೇ ಬೇಕು ಅಂತ ಹೇಳಿ ಅಂದ್ರೆ FID ನಂಬರ್ ಕೊಟ್ರೆ ಸಾಕು. ಒನ್ಸ್ ಏನಂದ್ರೆ ನಮ್ಮ ಪ್ರೋಗ್ರಾಮು ಈಗ ಪ್ರೋಗ್ರಾಮ್ ಬರುತ್ತೆ, ಫಂಡ್ಸ್ ಬರೋದೇ ನಮ್ಮ ಫಸ್ಟ್ ಕ್ವಾರ್ಟರ್ ಜೂನ್ ಜುಲೈ ಅಲ್ಲಿ ಬರುತ್ತೆ. ಸೊ ಅದರಿಂದ ಡಿಲೇ ಆಗುತ್ತೆ ವರ್ತ್ ಆತರ ಡಿಲೇ ಆಗೋದಕ್ಕೆ ಹೋಗೋದಿಲ್ಲ. ಅಂದ್ರೆ ಮುಂಚಿತವಾಗಿ ನಿಮ್ಗೆ ಏಪ್ರಿಲ್ ಮೇ ದಲ್ಲಿ ಫಂಡ್ ಬಂತಪ್ಪ ಅಂದ್ರೆ ಇರೋದಿಲ್ಲ, ಎಷ್ಟು ಬಂದಿರುತ್ತೆ ಅಷ್ಟೆಲ್ಲ ಸೀನಿಯರಿಟಿ ಮೇಲೆ ಕೊಡ್ತೀವಿ ನಾವು ಇಲಾಖೆಯಿಂದ. ಒಂದು ಕರೆ ಇದೆ, ಹಲೋ ಹಲೋ ಕೇಳಿ, ಪ್ರಶ್ನೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಜೂಕೂರು ಗ್ರಾಮದಿಂದ ಭೀಮಗೌಡ ಪಟ್ಟಿ ಸರ್ ಮಾತಾಡೋದು. ಭೀಮನಗೌಡ್ರೆ, ಕೇಳಿ ಪ್ರಶ್ನೆ, ನಿಮ್ಮ ಜೂಕೂರು ಯಾವ್ದು, ಮಾನವಿ ತಾಲೂಕಿನಲ್ಲಿ ಬರ್ತಾ ಇದು? ಹಾ, ಮಾನವಿ ತಾಲೂಕ್ ಸರ್. ಈಗ ಈಗಾಗಲೇ ಎಲ್ಲ ಮಳೆ ಆಗಿದೆ ಸರ್, ತುಂಬಾನೇ. ಹ್ಮ್, ಚಲೋ ಆಗ್ಯದ ಮಳೆ ಎಲ್ಲ? ಹ್ಮ್, ಚಲೋ ಆಗ್ಯದ್ರಿ. ಎಲ್ಲ ಹೊಲ್ದಾಗ ನೀರ್ ನಿಂತಾವ್ ಸರ್. ಇನ್ನ ಚಟುವಟಿಕೆಗಳು ಆರಂಭ ಆಗಿದೆ ಸರ್ ಹೊಲ್ದಲ್ಲಿ. ಹ್ಮ್, ಕೆಲಸಗಳು ನಡೆದವ ಸರ್. ಇನ್ನ ಬೀಜಗಳು ಇನ್ನ ಹಾಕಿಲ್ಲ ಸರ್. ಈಗ ಹತ್ತಿ, ಬಿಟಿ ಹತ್ತಿ ಬಗ್ಗೆ ಮಾತಾಡ್ಬೇಕಾಗಿತ್ತು ಸರ್. ಈಗ ನಮ್ಗೆ ಒಂದು ಬಿಟಿ ಹತ್ತಿ ಒಂದು, ಈಗ ರೈತರಿಗೆ ತುಂಬಾ ಮೋಸ ಮಾಡುವಂತ ಜನರು ಬಹಳ ಇದಾರೆ ಸರ್ ಬಿಟಿ ಹತ್ತಿಯಲ್ಲಿ. ಹೌದು, ಹಾಗಾಗಿ ಸ್ವಲ್ಪ ಮಾಹಿತಿ ಕೊಡಬೇಕಂತ ನಾವು ಕರೆ ಮಾಡಿದ್ವಿ ಸರ್. ಬಿಟಿ ಹತ್ತಿ ಬೀಜಗಳು ಅಧಿಕೃತವಾಗಿ ಡೀಲರ್ ಇಂದ ಖರೀದಿ ಮಾಡ್ಬೇಕಂತಕ್ಕಂಥದ್ದು, ಆಮೇಲೆ ಬಿಲ್ ತಗೋಬೇಕಂತಕ್ಕಂತ ಉದ್ದೇಶ ಹೇಳ್ತಾ ಇದ್ವಿ ನಾವೆಲ್ಲ ರೇಡಿಯೋದಲ್ಲಿ ಪ್ರತಿನಿತ್ಯ ಹೇಳ್ತಾ ಇದ್ದೀವಿ. ಜೊತೆಗೆ ಒಂದು 10-12 ಕಂಪ್ನಿ, ಒಳ್ಳೆ ಕಂಪ್ನಿ ಬೀಜಗಳು ಈ ಭಾಗದಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗಿದಾವೆ ಅಂತಕ್ಕಂಥ ವಿಷಯವನ್ನು ವಿಜ್ಞಾನಿಗಳು ಹೇಳಿದ್ದಾರೆ. ಬಟ್ ಅದು ಯಾವ ಕಂಪ್ನಿ ಬೀಜ ಅನ್ನೋದು ನಮಗೆ ಅಧಿಕೃತವಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಅದು ಕಮರ್ಷಿಯಲ್ ಇರೋದ್ರಿಂದ. ನಿಮಗೆ ಒಂದು ನಂಬರ್ ಕೊಡ್ತೀವಿ, ವಿಜ್ಞಾನಿಗಳ ನಂಬರು, ಆ ನಂಬರ್ಗೆ ನೀವು ಸಂಪರ್ಕ ಮಾಡಿದರೆ ಅವರು ಯಾವ ಕಂಪ್ನಿ ಬೀಜ ನೀವು ತೊಗೋಬೋದು ಅನ್ನೋದು ಹೇಳ್ತಾರೆ. ಅವರೆಲ್ಲ ಪ್ರಯೋಗ ಮಾಡಿ ಅದನ್ನೆಲ್ಲ ಅಪ್ಗ್ರೇಡನ್ ಮಾಡಿ ಏನೇನು ಟೆಸ್ಟ್ ಮಾಡಿ ನೋಡಿದಾರಂತೆ. ಅದು ಒಂದು ನಂಬರ್ ಕೊಡ್ತೀವಿ ನಿಮಗೆ, ನಿಮ್ಮ ಒಂದು ಇದಕ್ಕೆ ಮೆಸೇಜ್ ಮಾಡ್ತೀವಿ ನಂಬರು ನಿಮ್ಮ ಮೊಬೈಲಿಗೆ, ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ತೀವಿ. ಅವರಿಗೆ ಸಂಪರ್ಕ ಮಾಡಿ ಕೇಳ್ಬೋದು. ಹತ್ತಿ, ಬಿಟಿ ಹತ್ತಿ ಬೀಜ ಹೇಗೆ, ಈಗ ಬಿಟಿ ಹತ್ತಿ ಭಾಳ ಹಾಕ್ತಾ ಇದಾರೆ ನಿಮ್ಮ ಕಡೆ? ಓ, ನಮ್ಮಲ್ಲಿ ಬಿಟಿ ಹತ್ತಿ ಮತ್ತೆ ಬರ್ತಾರೆ, ಎರಡೇ ಬೆಳೆದ್ರಿ ಬೆಳೆದು. ಹ್ಮ್, ನಂಬರ್ ಬರ್ಕೊಳಿಕ್ಕಾಗತ್ತ ನಿಮ್ಗೆ ಅಥವಾ ಮೆಸೇಜ್ ಮಾಡೋ ನಿಮ್ಗೆ ಆಮೇಲೆ? ಮೆಸೇಜ್ ಮಾಡ್ರಿ ಆಮೇಲೆ. ಒಳ್ಳೇದು ಒಳ್ಳೇದು ಒಳ್ಳೇದು, ಧನ್ಯವಾದ ಸರ್. ಇದು ಸರ್, ಹ್ಮ್, ಇದು ಒಂದು ಭತ್ತದ ಬೀಜವನ್ನು ಯಾವ ಇದೆ ಸರ್ ನಿಮ್ಮಲ್ಲಿ? ರೈತ ಸಂಪರ್ಕ ಕೇಂದ್ರ ಮೇಡಮ್ ಅವ್ರು ಹೇಳ್ತಾರೆ. ಬಿಪಿಟಿ ಇದೆ ನೋಡಿ, ಮತ್ತೆ ಆರ್ ಎನ್ ಆರ್ ಇದೆ. ಆರ್ ಎನ್ ಆರ್ ಈ ಬ್ಯಾಸಿಗೆ ಹಾಕಿದ್ವಿ ನಾವು. ಬಿಪಿಟಿ ಸೋನಾನೇ ಸಿಗತ್ತೆ ನೋಡ್ರಿ ರೈತ ಸಂಪರ್ಕ ಕೇಂದ್ರ. ಬಿಪಿಟಿ ಅದೇ ಸೋನಾ ಮಸೂರಿ ಅಂತ ಅದು ಬಿಪಿಟಿ. ಅದು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದೆ, ಅವೈಲಬಲ್ ಇದೆ ಸೀಡ್ಸ್, ಅದ್ರಿಂದ ತಗೊಂಡ್ ಹಾಕಿ. ಒಳ್ಳೇದು, ಧನ್ಯವಾದ. ಈಗ ತಾವು ಇದ್ರ ಬಗ್ಗೆ ಹೇಳ್ತಾ ಇದ್ದೀರಿ ರೈತರಿಗೆ, ಯಾಂತ್ರೀಕರಣ ಯೋಜನೆ ಬಗ್ಗೆ. ಈ ಸಲ ಬಜೆಟ್ ಚೆನ್ನಾಗಿ ಹೇಗೆ ಬೇಡಿಕೆ ಭಾಳಷ್ಟು ಇರುತ್ತೆ, ವಿಶೇಷವಾಗಿ ಕೃಷಿ ಯಂತ್ರೋಪಕರಣ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಜಿಲ್ಲೆಯಲ್ಲಿ ತಾವು ಹೇಳಿದ್ರೆ 262,000 ಜನ ರೈತರು ಇರ್ತಾರೆ, ಅದರಲ್ಲಿ ಸುಮಾರು ಜನ ರೈತರು ಕೇಳ್ತಾ ಇರ್ತಾರೆ ಯಾಂತ್ರೀಕರಣದ ಯೋಜನೆಯಲ್ಲಿ ಎಲ್ಲರಿಗೂ ಕೊಡ್ಲಿಕ್ಕೆ ಆಗತ್ತಾ ಬಜೆಟ್? ಅಷ್ಟು ಅಷ್ಟು ಕೊಡ್ಲಿಕ್ಕೆ ಆಗಲ್ಲ. ಈಗ 262,000 ನಾವು 1% ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಅಂದ್ರೆ ಎವ್ರಿ ಇಯರ್ 1% ನಾವು ಕೊಟ್ಕೊಳ್ತಾ ಬಂದಿದೀವಿ. ಕಳೆದ ವರ್ಷ 2,632 ಜನ ಕೊಟ್ಟಿದೀವಿ. ಒಂದು ಕರೆ ಇದೆ. ಹಲೋ ಸರ್, ನಾವು ಇಲ್ಲಿ ಲಕ್ಕಮ್ಮನವರೇ. ನಿಮ್ಮ ಹೆಸರು ಗೌಡ್ರ? ನಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳ್ರಿ. ಚಂದ್ರಶೇಖರ್ ಅವ್ರ ಊರು ಯಾವ್ದಂದ್ರಿ? ಲಕ್ಕಮ್ದಿನ್ನಿ ರೀ. ಲಕ್ಕಮ್ದಿನ್ನಿ ಯಾವ ತಾಲೂಕು ರೀ? ಶಿರವಾರ ತಾಲೂಕು. ಹೇಳ್ ಕೇಳ್ರಿ ಪ್ರಶ್ನೆ ಕೇಳ್ರಿ. ಲಕ್ಕಮ್ ದಿನ್ನಿ ಬೀಜದ ನಂಬರ್ ಇವತ್ತು ಅಂದ್ರಿ, ಅದಕ್ಕೆ ಅದ್ರ ನಂಬರ್ ಅವ್ರ ನಂಬರ್ ಹೇಳಿದ್ರೆ ನಾವು ಹತ್ತಿ ಬೀಜ ಖರೀದಿ ಬರ್ತದೆ. ಬಿಟಿ ಹತ್ತಿ ಬೀಜ ಅಂತ ಬಿಟಿ ಹತ್ತಿ ನಂಬರ್ ವಿಜ್ಞಾನಿಗಳದ್ದು ನಂಬರ್ ಹೇಳ್ತೀನಿ ನಿಮಗೆ, ನಂಬರ್ ಹೇಳ್ತೀನಿ ಬರ್ಕೋತೀರಿ? ಬರ್ಕೊಂತೀನಿ ಸರ್. ಬರ್ಕೊಳ್ಳಿ. 9494 80 65 37 90 ಮಾಡ್ರಿ. ಆಫೀಸ್ ಅವರ್ಸ್ ನಲ್ಲಿ ಮಾಡ್ರಿ ನೀವು. ಡಾಕ್ಟರ್ ಜಯಪ್ರಕಾಶ್ ಅಂತೇಳಿ ನಿಡುಗುಂದಿ ಅವರು. ಜಯಪ್ರಕಾಶ್ ಸರ್? ಡಾಕ್ಟರ್ ಜಯಪ್ರಕಾಶ್ ನಿಡುಗುಂದಿ ಅಂತೇಳಿ ಮಾಡ್ರಿ. ಅವ್ರು ಹೇಳ್ತಾರೆ ಯಾವ್ದು ಬೀಜ ಕಂಪ್ನಿ ಬೀಜ ತಗೊಂಡ್ ಚೆನ್ನಾಗಿರ್ತಾವ ಅಂತ ಹೇಳ್ತಾರೆ ನಿಮ್ಗೆ. ಒಳ್ಳೇದು, ಹೇಳಿ ಮೇಡಮ್. ಈಗ ಮತ್ತೆ ವಿಶೇಷವಾಗಿ ಏನು ರೈತರಿಗೆ ಹೇಳಿಕ್ ಇಷ್ಟಪಡ್ತೀರಿ ಈ ಒಂದು ಮುಂಗಾರು ಹಂಗಾಮ್ನಲ್ಲಿ ಹೇಳ್ತಕ್ಕಂಥ? ಯಾಕಂದ್ರೆ ತಾವು ಇಲಾಖೆಯ ಮುಖ್ಯಸ್ಥರು, ಬೇರೆ ಬೇರೆ ತಾಲೂಕಿನಲ್ಲಿ ಈಗಾಗಲೇ ಮಳೆ ಆಗಿದೆ, ಇನ್ನೂ ಮಳೆ ಆಗುವ ಸಾಧ್ಯತೆಗಳು ಸಾಕಷ್ಟು ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರಿಗೆ ಏನು ಒಂದು ವಿಶೇಷವಾದಂಥ ಸಲಹೆ ಸೂಚನೆಗಳನ್ನು ಕೊಡ್ತೀರಿ? ಇಲಾಖೆಗೆ ಸಂಬಂಧಪಟ್ಟದ್ದಿರ್ಬೋದು ಅಥವಾ ಅವ್ರ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟದ್ದಿರ್ಬೋದು. ಒಂದು ಥಿಂಗ್ ನಾನು ಈ ಮೂಲಕ ಹೇಳೋಕ್ಕೆ, ನಮ್ಮ ರಾಯಚೂರು ಜಿಲ್ಲೆ ರೈತರಿಗೆ ಅವ್ರು ಹೇಳಿದ್ರು ಬಿಟಿ ಕಾಟನ್ನಲ್ಲಿ ಬೇರೆ ಬೇರೆ ಕಳಪೆ ಬೀಜಗಳು ಇಲ್ಲ ಸೀಡ್ಸು ಇಂಥವು. ಅದಕ್ಕೆ ಎಲ್ಲ ರೈತ ಬಾಂಧವರಿಗೆ ಈ ಮೂಲಕ ನಾನು ಏನು ಹೇಳೋದಂದ್ರೆ, ಯಾರೂ ಸಹ ಲೂಸ್ ಸೀಡ್ಸ್ ಇಲ್ಲ ಮನೆ ಮುಂದೆ ಬಂದು ಸೀಡ್ಸ್ಗಳನ್ನ ಮಾರಾಟ ಮಾಡ್ತಿದ್ದಾರೆ ಅದನ್ನ ಮಾಡಬೇಡಿ, ತಗೊಳ್ಬೇಡಿ, ಖರೀದಿ ಮಾಡಬಾರ್ದು. ಅವರು ಅಧಿಕೃತ ಮಾರಾಟಗಾರರಿಂದನೇ ಖರೀದಿ ಮಾಡಬೇಕು, ಅದು ಮೊದಲನೇ ಸ್ಟೆಪ್ ಮಾಡೋಂಥದ್ದು. ಆಮೇಲಿಂದ ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಬಿ ಟಿ ಕಾಟನ್ ಇಂಥದ್ದೇ ಮಾಡಿ ಅಂಥದ್ದೇ ಮಾಡಿ ಅಂತ ಎಷ್ಟೋ ಜನ ಅವರಿಗೆ ಪಬ್ಲಿಸಿಟಿನೂ ಕೊಡ್ಬೋದು, ಅಡ್ವರ್ಟೈಸ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಬಟ್ ಯಾರು ರೈತರು ಹೋದ ವರ್ಷ ಬೆಳೆದಿದ್ದಾರೆ, ಈ ರೀತಿ ಒಳ್ಳೇದಿದೆ ಅದಿದೆ ಅಂತ, ಈಗ ಆಲ್ರೆಡಿ ಸೈಂಟಿಸ್ಟ್ ಅವ್ರದ್ದು ನಂಬರು ಕೊಟ್ಟಿದ್ದೀವಿ, ಅವರನ್ನು ಕನ್ಸಲ್ಟ್ ಮಾಡಿ ಅದೇ ರೀತಿ ನಮ್ಮ ಜಿಲ್ಲೆಗೆ ಹೊಂದ್ಕೊಳ್ಳೋ ಅಂತ ಒಂದು ಬಿ ಟಿ ಕಾಟನ್ ಅನ್ನು ವೆರೈಟಿ ಅಥವಾ ಇದನ್ನ ಹೈಬ್ರಿಡ್ನ ಅವರು ಬೆಳೆಯೋದು ಒಳ್ಳೇದು. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಕೇಳಿ ಪ್ರಶ್ನೆ, ಎಲ್ಲಿಂದ ರೀ ಮಾತಾಡೋದು? ಹಾಂ ಕೇಳಿ ಪ್ರಶ್ನೆ ಕೇಳ್ರಿ. ಏನ್ರಿ ಬಿ ಟಿ ಹತ್ತಿ ಬೀಜ ಒಂದ್ ನಂಬರ್ ಕೊಟ್ಟಿ ನಾವು ಕೇಳಿದ್ರೆ ರೇಡಿಯೋ ಕೇಳ್ತಾ ಇದ್ದೀರಾ ನೀವು? ಹಾ ನಂಬರಿಗೆ ಫೋನ್ ಮಾಡ್ರಿ, ಅವ್ರು ಚೆನ್ನಾಗಿ ಹೇಳ್ತಾರೆ ನಿಮ್ಗೆ. ಒಳ್ಳೇದು, ಧನ್ಯವಾದ. ಈಗ ಇತ್ತೀಚೆಗೆ ತಮ್ಮ ಇಲಾಖೆಯಿಂದ ಒಂದು ಪ್ರಕಟಣೆ ಬಂತು ರೈತರಿಗಾಗಿ, ವಿಶೇಷವಾಗಿ ಕಳೆನಾಶಕ ಸಹಿಷ್ಣುತೆ ಇರುವ ಬಿ ಟಿ ಹತ್ತಿ ಬೀಜಗಳನ್ನ ಉತ್ಪಾದನೆ ಮಾರಾಟ ಮತ್ತು ಬೆಳೆಯುವುದು ಕಠಿಣ ಶಿಕ್ಷೆಗೆ ಗುರಿ ಆಗ್ತಕ್ಕಂಥದ್ದು, ಇದ್ರ ಬಗ್ಗೆ ಏನು ರೈತರಿಗೆ? ಇಲ್ಲ, ಹರ್ಬಿಸೈಡ್ ಟಾಲರೆಂಟ್ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದನೇ ಬ್ಯಾನ್ ಮಾಡಿದ್ದಾರೆ. ಅಂಥವು ಕೆಲವು ಕಡೆ ಕಂಡು ಬರ್ತಿದೆ, ಅಂಥವುಗಳನ್ನ ಮಾಡಬಾರದು. ಈಗ ಬೇರೆ ರಾಜ್ಯಗಳಿಂದನೂ ನಮ್ಮ ರಾಜ್ಯ, ಯಾಕೆಂದ್ರೆ ಬಾರ್ಡರ್ ಜಿಲ್ಲೆ ಆಗಿರೋದ್ರಿಂದ ಆಂಧ್ರದಿಂದ ಬರ್ತಾ ಇದೆ ಅಂತ ಸುದ್ದಿ ಇದೆ. ಬಟ್ ಅದನ್ನ ಬ್ಯಾನ್ ಮಾಡಿದ್ದಾರೆ, ಅಂಥವುಗಳನ್ನ ಬೆಳಿಬಾರ್ದು ಅಂತ. ಒಟ್ಟಾರೆ ರೈತರು, ಹಾ ಹೌದು, ಹರ್ಬಿಸೈಡ್ ಟಾಲರೆಂಟ್ ಎಚ್ ಟಿ ಟಾಲರೆಂಟ್ ಅಂತಾನೇ ಇದೆ ಅದು ಕಾಟನ್, ಅಂಥದನ್ನ ರೈತರು ಯಾವುದೇ ಕಾರಣಕ್ಕೂ ತಗೊಂಡು ಬೆಳಿ ಕೂಡುದು ಅಂತ. ಒಂದು ಕರೆ ಇದೆ. ಹಲೋ ಸರ್, ನಾ ಬಸರ ಸರ್ ಈ ಮಾಡಿದ್ರು ಸ್ವಲ್ಪ ಇದು ಇನ್ನೂ ಒಂದು ನಿನ್ನೆ ಮೇಡಮ್ ಅವರು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ರು ರೈತ ಶಕ್ತಿ ಯೋಜನೆ ಅಂತ ಹೇಳಿ, ಅದ್ರ ಬಗ್ಗೆ ಸ್ವಲ್ಪ ಡಿಟೇಲ್ಸ್ ಸಿಗುತ್ತೆ. ರೈತ ಶಕ್ತಿ ಯೋಜನೆಯಲ್ಲಿ ಏನಾಗಿದೆ ಈಗ, 5 ಎಕರೆ ಹೊಂದಿರುವಂತ ರೈತರಿಗೆ, ಅಂದ್ರೆ ಅವರಿಗೆ ಈಗ ಡೀಸೆಲ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ಟ್ರ್ಯಾಕ್ಟರ್ ಮತ್ತೊಂದು ಎಲ್ಲ ಬಳಕೆ ಮಾಡ್ತಿದ್ದಾರೆ, ಅದಕ್ಕೋಸ್ಕರ 5 ಎಕರೆಗಾಗುವಷ್ಟು ಒಂದು 250 ರೂಪೀಸ್ ಪರ್ ಏಕರ್ ಅಂತ ಹೇಳಿ ನಮ್ಮ ಇಲಾಖೆಯಿಂದ ಡೀಸೆಲ್ ಸಬ್ಸಿಡಿ ಅನ್ನ ಕೊಡ್ತಿದ್ದೀವಿ. ಸೊ ಒಬ್ಬ ರೈತನಿಗೆ 5 ಎಕರೆ ಇದೆ ಅಂದ್ರೆ ಅವರಿಗೆ 1,250 ರೂಪಾಯಿ ಅವ್ರ ಅಕೌಂಟ್ಗೇನೆ ಜಮಾ ಮಾಡಲಾಗುತ್ತೆ. ಅದು ಯಾರು ಎಫ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವರಿಗೆ ಎಲ್ಲರಿಗೂ, ಎಲ್ಲ ರೈತರಿಗೂ ಸಹ ಜಮಾ ಮಾಡಬಹುದು. ಅದೇ ರೈತ ಶಕ್ತಿ ಯೋಜನೆ. ಇಲ್ಲ, ಆರ್ ಎಸ್ ಕೆ ಅಲ್ಲಿ ನೀವು ನಿಮ್ಮದು ಎಫ್ ಐ ಡಿ ಇದ್ರೆ ನಮ್ಮಲ್ಲಿ ಅದು ನಮ್ಮ ಅಕೌಂಟ್ ಅಲ್ಲಿ ಇದಾಗಿರುತ್ತೆ, ಹೆಡ್ ಆಫೀಸ್ ಇಂದಾನೆ ನಿಮ್ಮ ಅಕೌಂಟಿಗೆ ಬರುತ್ತೆ. ನೀವೇನು ರಿಜಿಸ್ಟರ್ ಮಾಡೋದೇನ್ ಬೇಡ, ಎಫ್ ಐ ಡಿ ಒಂದು ಕ್ರಿಯೇಟ್ ಮಾಡ್ಕೋಬೇಕಷ್ಟೇ. ಈಗ ಎಲ್ಲಿಗೆ ಪಿ ಎಂ ಕಿಸಾನ್ ಇಂದ ಎಲ್ಲ ರೈತರಿಗೂ ಜಮಾ ಆಗ್ತಿದೆಯೋ ಸೇಮ್ ಅದೇ ಪ್ರಕಾರನೇ ಇದನ್ನು ಜಮಾ ಆಗುತ್ತೆ. ಒಳ್ಳೇದು ಮೇಡಮ್ ಹೇಳಿ, ವೇಳೆ ಆಗ್ತಾ ಬರ್ತಾ ಇದೆ. ರೈತರಿಗೆ ವಿಶೇಷವಾಗಿ ಫಸಲ್ ಬಿಮಾ ಯೋಜನೆ ಈ ಸಲ ಮುಂಗಾರು ಹಂಗಾಮಿಗೆ ಬರ್ತಾ ಇದೆ, ಈಗಾಗಲೇ ಫಸಲ್ ಬಿಮಾ ಲಾಸ್ಟ್ ಖರೀಫ್ದು ದುಡ್ಡು ರೈತರಿಗೆ ಬರ್ತಾ ಇದೆ, ಹೇಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇಲ್ಲ, ಲಾಸ್ಟ್ ಖರೀಫ್ದು ನಾನು ತುಂಬ ಸಂತೋಷ ಪಡ್ತೀನಿ, ಯಾಕಂದ್ರೆ ಲಾಸ್ಟ್ ಇಯರ್ ಮುಂಗಾರಿಗೆ ನಮ್ಮಲ್ಲಿ ಹೈಯೆಸ್ಟ್ ಇದು ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಬಂದಿದೆ. ಅದರಲ್ಲಿ ಈಗ ಆಲ್ರೆಡಿ 34 ಕೋಟಿ ನಮ್ಮ ಜಿಲ್ಲೆಗೆ ಬಂದಿದೆ. ಓ, 34 ಕೋಟಿ ಬಂದ್ಬಿಟ್ಟಿದೆ ಹೋದ ವರ್ಷದ್ದು. ಹೋದ ವರ್ಷ ಮುಂಗಾರು ಹಂಗಾಮದು 34 ಕೋಟಿ ಎಲ್ಲ ಅಕೌಂಟಿಗೆ ಆಗ್ಲೇ ಜಮಾನು ಆಗ್ಬಿಟ್ಟಿದೆ. ಓಹೋ, ಆಲ್ರೆಡಿ ಒಂದ್ 3-4 ದಿನದ ಹಿಂದೆನೆ. ಸೊ ಅದು ಒಂದು ಸಂತೋಷದ ಸುದ್ದಿ. ಕೆಲವೊಂದ್ ಕಡೆ ಹೇಳ್ತಿದ್ದಾರೆ 2% ಅಷ್ಟೇ ನಮಗ್ ಕೊಡ್ತಿದ್ದಾರೆ ಅಂತ, ಬಟ್ ಕೆಲವು ರೈತರಿಗೆ ಯಾವ ರೀತಿ ಫಸಲ್ ಬಿಮಾ ಯೋಜನೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋದು ಅವರಿಗೆ ಅರಿವಿಲ್ಲ. ಈಗ ಆಲ್ರೆಡಿ ಎಲ್ಲಾ ಕಡೆನು ಫೋನ್ ಮಾಡಿ, ನಮ್ಮ ಕೇಂದ್ರ ಕಚೇರಿಗೂ ಫೋನ್ ಮಾಡಿ, ಇಲ್ಲ ನಮಗೆ ಕ್ರಾಪ್ ಲಾಸ್ ಆಗಿತ್ತು, ನಮಗೆ ಅದ್ರ ಪರಿಹಾರ ಬಂದಿದೆ, ಬಟ್ ಇದು ತುಂಬಾ ಕಡಿಮೆ ಬಂದಿದೆ ಅಂತ ಹೇಳ್ತಿದ್ದಾರೆ ಫಸಲ್ ಬಿಮಾ ಯೋಜನೆ. ಅದು ಏನಾಗುತ್ತೆ, ನಮ್ಮ ಫಸಲ್ ಬಿಮಾ ಯೋಜನೆ ಕ್ಯಾಲ್ಕುಲೇಷನ್ ಮಾಡದೆ ನಮಗೆ ಸಿಸಿ ಎಕ್ಸ್ಪೆರಿಮೆಂಟ್, ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್, ಆ ಇದರಲ್ಲಿ 7 ವರ್ಷದ ಇದನ್ನ ತಗೊಂಡು ಇಳುವರಿನ ಮತ್ತೆ ಪ್ರೆಸೆಂಟ್ ಇಯರ್ ಇಳುವರಿನ ಕಂಪೇರ್ ಮಾಡ್ಕೋತಾರೆ. ಅವಾಗ ಅದ್ರಲ್ಲಿ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿರುತ್ತೆ ಅಷ್ಟು ಪರ್ಸೆಂಟ್ ಅಷ್ಟೇ ಇವರಿಗೆ ಲಾಸನ್ನ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಸೊ ಅದನ್ನ ಅವ್ರ ಗಮನಕ್ಕೆ ತರಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮಲ್ಲಿ ಈಗ ಈ ವರ್ಷ ಭತ್ತ ಮತ್ತೆ ತೊಗರಿ, ನೀರಾವರಿ, ಮೆಕ್ಕೆಜೋಳ, ಉರುಳ್ಳಿ, ಈರುಳ್ಳಿ, ಸೂರ್ಯಕಾಂತಿ, ಎಲ್ಲ ಬೆಳೆಗಳಿಗೂ ನಮ್ಮಲ್ಲಿ ಈ ವರ್ಷನೂ ಸಹ ಫಸಲ್ ಬಿಮಾ ಯೋಜನೆ ಜಾರಿಯಲ್ಲಿದೆ. ಅದಕ್ಕೆ ನಮಗೆ 31/7/2022 ನೋಂದಣಿಗೆ ಅವಕಾಶ ಇದೆ. ಭತ್ತದಲ್ಲಿ ಮತ್ತು ತೊಗರಿಯಲ್ಲಿ ನಾವು 16/8 ಅವರಿಗೆ ನೋಂದಣಿ ಮಾಡ್ಕೊಳ್ಬಹುದು. ಅವಕಾಶ ಇದೆ. ಕೊನೆ ದಿನಾಂಕ ಇದು. ಮುಂಗಾರು ಹಂಗಾಮಿಗೆ ವಿವಿಧ ಬೆಳೆಗಳಿಗೆ ನೋಂದಣಿಯನ್ನು ಮಾಡ್ಕೊಳ್ಳಿಕ್ಕೆ ರೈತರು ಆ ರೈತ ಸಂಪರ್ಕ ಕೇಂದ್ರ ಸಂಪರ್ಕ ಮಾಡಿ ಎಷ್ಟೆಷ್ಟು ಒಂದು ಎಕರೆಗೆ ವಿಮೆಯನ್ನು ಕಟ್ಟಬೇಕಾಗತ್ತೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಬಹುದು ರೈತರು. ಹೌದು, ಇದನ್ನ ನಾವು ಈವನ್ ಇದರಲ್ಲಿ ಪೇಪರಲ್ಲೂ ಸಹ ಕೊಟ್ಟಿದ್ದೀವಿ, ಅದರಲ್ಲೂ ಸಹ ನೋಡ್ಕೊಂಡು. ಇಲ್ಲ ಅಂದ್ರೆ ನಮ್ಮ ರೈತ ಹತ್ರದ ರೈತ ಸಂಪರ್ಕ ಕೇಂದ್ರ ಸಂಪರ್ಕ ಮಾಡಿದ್ರೆ ಅವ್ರು